ಜಿ ಎನ್ ಅಶೋಕವರ್ಧನ ಪುಸ್ತಕ ಮಾರಾಟ ಹೋರಾಟ 1999 ಪುಸ್ತಕದ ಅಧ್ಯಾಯ 9 ಎನ್ ಬಿ ಟಿಗೆ ಬಡಿದ ಲಕ್ವ. ಜಿ ಟಿ ನಾರಾಯಣರಾವ್ ಬರೆದ ಸಂಪಾದಕೀಯ ಟಿಪ್ಪಣಿ. ಅಧಿಕಾರದಿಂದ ವ್ಯಕ್ತಿಗೆ ಗೌರವವೇ, ವ್ಯಕ್ತಿಯಿಂದ ಅಧಿಕಾರಕ್ಕೆ ಪ್ರತಿಷ್ಠೆಯೇ? ಯಾವುದೇ ಕ್ಷೇತ್ರದಲ್ಲಿ ಅರ್ಹತೆಗೆ ಮೊದಲ ಮಣೆ ಸಲ್ಲದಿದ್ದರೆ ಅರ್ಹರು ಅಲ್ಲಿಗೆ ಕಾಲಿಡಲು ಅಂಜುತ್ತಾರೆ, ಹಿಂಜರಿಯುತ್ತಾರೆ. ಅನರ್ಹರಾದರೂ ದೌಡಾಯಿಸಿ ಬರುತ್ತಾರೆ, ಸ್ಥಾನಾಕ್ರಮಣ ಮಾಡುತ್ತಾರೆ. ಮುಂದೆ ತಮ್ಮ ನಿಜ ಯೋಗ್ಯತೆಯನ್ನು ಲೋಕಕ್ಕೆ ಸಾಬೀತು ಮಾಡಿ ತೋರಿಸಲು ಬಯಲಾಡಂಬರಗಳಿಗೆ ಶರಣಾಗುತ್ತಾರೆ. ಈ ಕಾಸ್ಮೆಟಿಕ್ ಡ್ರೆಸ್ಸಿಂಗ್ನಲ್ಲಿ ಅಥವಾ ತೋಟ ಶೃಂಗಾರದಲ್ಲಿ ಮೊದಲ ಬಲಿ ಆ ಅಧಿಕಾರದ ಮೂಲ ಉದ್ದೇಶ. ಯಥಾ ರಾಜ ತಥಾ ಪ್ರಜಾ, ಅಧಿಕಾರಿ ಹೇಗೋ ಹಾಗೆ ಅನುಯಾಯಿಗಳು. ಅಂದಮೇಲೆ ಇಂಥ ವ್ಯವಸ್ಥಾಪನೆಗಳಿಗೆ ಯಥಾಕಾಲದಲ್ಲಿ ಲಕ್ವ ಬಡಿಯುವುದು ಅಥವಾ ಕ್ಯಾನ್ಸರ್ ಕೆಡೆಯುವುದು ನೈಸರ್ಗಿಕ ನಿಯಮ. ಈಗ ಎನ್ ಬಿ ಟಿಗೆ ಬಡಿದ ಲಕ್ವ. ನ್ಯಾಷನಲ್ ಬುಕ್ ಟ್ರಸ್ಟ್ ಹ್ರಸ್ವ ರೂಪದಲ್ಲಿ ಎನ್ ಬಿ ಟಿ ಒಂದು ದಿಲ್ಲಿ ಮೂಲದ ಸರ್ಕಾರಿ ಪುಸ್ತಕೋದ್ಯಮ ಸಂಸ್ಥೆ. ನಾನು ಪುಸ್ತಕೋದ್ಯಮಕ್ಕೆ ಪ್ರವೇಶಿಸಿದ ಆರಂಭದಲ್ಲಿ ಅಂದರೆ 1970 ದಶಕ, ನನಗಿದರ ಪ್ರಕಟಣೆಗಳಲ್ಲಿ ಕನ್ನಡ ಪುಸ್ತಕಗಳು ಗೀತಾ ಬುಕ್ ಹೌಸ್ನಿಂದಲೂ, ಇಂಗ್ಲಿಷ್ ಪುಸ್ತಕಗಳು ಅನ್ಯ ಖಾಸಗಿ ವಿತರಕರಿಂದಲೂ ತರಿಸಿ ಗೊತ್ತಿತ್ತು. ತಿಂಗಳು ಎರಡು ತಿಂಗಳಿಗೊಮ್ಮೆ ಮಾರಿ ಹೋದ ಹಳತರಲ್ಲಿ ಬೇಡಿಕೆ ನೋಡಿಕೊಂಡು ತಲಾ ಎರಡು ಮೂರು ಪ್ರತಿಗಳಂತೆ ಮತ್ತೆ ಮತ್ತೆ ತರಿಸಿಕೊಳ್ಳುತ್ತಿದ್ದೆ. ಮರುಮುದ್ರಣ ಬಂದಾಗ ಒಮ್ಮೆಗೆ 5-10 ತರಿಸಿ ಸಂಭ್ರಮಿಸುತ್ತಿದ್ದೆ. ಏನೇ ಇರಲಿ, 6 ಉದ್ದದ ಕಪಾಟಿನ ಒಂದು ಅಂಕಣವಿಡೀ ಎನ್ ಬಿ ಟಿ ಪ್ರಕಟಣೆಗಳಿಗೆ ಮೀಸಲಿಟ್ಟಿದ್ದೆ. ಸಹಜವಾಗಿ ಗಂಭೀರ ಓದುಗರು, ಅಂದರೆ ಆ ಕಾಲದಲ್ಲಿ ಇಂಥವರು ಸಾಕಷ್ಟು ಇದ್ದರು, ಬಂದ ಕೂಡಲೇ ನೇರ ಆ ಕಪಾಟಿಗೆ ನಡೆಯುತ್ತಿದ್ದರು. ಹಲವು ಇಲಾಖೆಗಳು, ವಿದ್ಯಾಸಂಸ್ಥೆಗಳು ಎನ್ ಬಿ ಟಿ ಪ್ರಕಟಣೆಗಳನ್ನು ಕೊಳ್ಳುವಲ್ಲಿ ತೀರಾ ನಿಶ್ಚಿಂತರಾಗಿರುತ್ತಿದ್ದದ್ದು ಪರೋಕ್ಷವಾಗಿ ಎನ್ ಬಿ ಟಿಯ ಗುಣಕ್ಕೆ ಸಂದ ಗೌರವ ಎನ್ನಬಹುದು. ಚಟುವಟಿಕೆಗಳ ವಿಸ್ತರಣೆ, ವಿಕೇಂದ್ರೀಕರಣ ಇತ್ಯಾದಿಗಳ ಹೆಸರಿನಲ್ಲಿ ಎನ್ ಬಿ ಟಿಯ ಪ್ರಾದೇಶಿಕ ಕಚೇರಿಯೇ ಬೆಂಗಳೂರಿಗೆ ಬಂದಿತು. ಮುಂದೆ ವಿತರಣೆಯಲ್ಲೂ ಏಕಸ್ವಾಮ್ಯ ಕಳೆಯುವಂತೆ ಜಿಲ್ಲೆ ತಾಲೂಕು ಕೇಂದ್ರಗಳವರೆಗೂ ಇದು ಹಲವು ಆಧುನಿಕ ಮಾರುಕಟ್ಟೆ ಆಮಿಷಗಳೊಂದಿಗೆ ತಲಾಶಿ ನಡೆಸಿತು. 19% ಬಡ್ಡಿದರದ ಬ್ಯಾಂಕ್ ಸಾಲದಲ್ಲಿ ವ್ಯಾಪಾರ ನಡೆಸುತ್ತಿದ್ದಂಥ ನನ್ನಿಂದಲೂ ₹1,000 ನಿಬಡ್ಡಿ ಠೇವಣಿ ಪಡೆದು ಪ್ರತಿನಿಧಿ ಸಂಖ್ಯೆ ಏರಿಸಿಕೊಂಡಿತು. ಮಂಗಳೂರಿನಂತಲ್ಲೂ ರಾಷ್ಟ್ರೀಯ ಪುಸ್ತಕ ಮೇಳ ನಡೆಸಿ ಜನರ ಕಣ್ಣು ಕೋರೈಸಿತು. ಆದರೆ ಇದು ನಂದುವ ಜ್ಯೋತಿಯ ಅಂತಿಮ ಹಂತ ಎಂಬ ತಿಳುವಳಿಕೆ ನನಗೆ ಸ್ಪಷ್ಟವಾಯಿತು. ನನ್ನ ಮಟ್ಟಿಗೆ ಎನ್ ಬಿ ಟಿಗೆ ಬಡಿದ ಲಕ್ವದ ಕತೆ ಹೀಗಿದೆ. 1998 ಏಪ್ರಿಲ್ ತಿಂಗಳ ಕೊನೆಯ ವಾರ, ಸುಧಾ ವಾರಪತ್ರಿಕೆಯಲ್ಲಿ ಎನ್ ಬಿ ಟಿಯ ಒಂದು ಜಾಹೀರಾತು ಪ್ರಕಟವಾಯಿತು. ಅದರ ಸಾರಾಂಶ, ಭಾರತೀಯ ಭಾಷೆಗಳ ಶ್ರೇಷ್ಠ ಸಾಹಿತ್ಯದ 36 ಕನ್ನಡ ಅವತರಣೆಗಳನ್ನು ಸಾರ್ವಜನಿಕರಿಗೆ ಶೇಕಡ 25-35 ರಿಯಾಯಿತಿ ದರದಲ್ಲಿ ಉಚಿತ ಸಾಗಣೆ ವ್ಯವಸ್ಥೆಯೊಡನೆ ಎನ್ ಬಿ ಟಿ ಕೊಡುತ್ತದೆ. ಅಲ್ಲಲ್ಲಿಯ ಪುಸ್ತಕ ವ್ಯಾಪಾರಿಗಳಲ್ಲೂ ಇದೇ ರಿಯಾಯಿತಿ ಲಭಿಸುವ ಭರವಸೆಯು ಅಡಿಟಿಪ್ಪಣಿಯಲ್ಲಿತ್ತು. ಇದು ನನ್ನನ್ನು ಇತರ ಪುಸ್ತಕ ವ್ಯಾಪಾರಿಗಳನ್ನು ಪೂರ್ಣ ಅಜ್ಞಾನದಲ್ಲಿರಿಸಿ ಹೊರಟ ಘೋಷಣೆ. ನಾನು ವಿಳಂಬಿಸದೆ ನೇರ ಅಧ್ಯಕ್ಷರಿಗೆ, ಇವರು ದಿಲ್ಲಿಯಲ್ಲಿದ್ದರೂ ಅಪ್ಪಟ ಕನ್ನಡಿಗ ಮತ್ತು ಪೂರ್ವ ಪರಿಚಿತರೂ ಆದ ಸುಮತೀಂದ್ರ ನಾಡಿಗರು, ನೇರ ಅಧ್ಯಕ್ಷರಿಗೆ ಕನ್ನಡದಲ್ಲೇ ದಿನಾಂಕ 2/5/1998 ಹೀಗೆ ಪತ್ರಿಸಿದೆ. ತ 3/5/1998 ಸುಧಾ ವಾರಪತ್ರಿಕೆಯಲ್ಲಿ ಎನ್ ಬಿ ಟಿ ಜಾಹೀರಾತು ಗಮನಿಸಿದೆ. ಸಾರ್ವಜನಿಕರಿಗೆ ನೇರ ನೀವು 25%-35% ವಟ್ಟಾವನ್ನು ಉಚಿತ ಸಾಗಣೆ ವ್ಯವಸ್ಥೆಯನ್ನು ಕೊಡುತ್ತಿರುವುದು ನೋಡಿ ಆಶ್ಚರ್ಯವಾಯಿತು. ಸಾಲದಕ್ಕೆ ಕೊನೆಯಲ್ಲಿ ಪ್ರತಿಗಳಿಗಾಗಿ ನಿಮ್ಮ ಹತ್ತಿರದ ಪುಸ್ತಕ ವ್ಯಾಪಾರಿಗಳನ್ನು ಸಂಪರ್ಕಿಸಿ ಎಂಬ ಒಕ್ಕಣೆ ನೋಡಿ ಎನ್ ಬಿ ಟಿಯ ಧಾರ್ಷ್ಟ್ಯಕ್ಕೆ, ಇದು ಅಜ್ಞಾನವೂ ಇರಬಹುದು, ಕೋಪವೂ ಬಂತು. ನಿಮಗೆ ಗೊತ್ತಿರಲಾರದು, ನಾವು ಕೆಲವರು ವಿಭಿನ್ನ ಮೊತ್ತಗಳನ್ನು ಎನ್ ಬಿ ಟಿಗೆ ನಿಬಡ್ಡಿ ಠೇವಣಿ ಕೊಟ್ಟು ನೋಂದಾಯಿತರಾಗಿದ್ದೇವೆ. ನಮಗೆ ಸಿಗುವ ಒಟ್ಟ ಶೇಕಡ 33.33 ಮಾತ್ರ. ಇನ್ನು ನಿಮ್ಮ ಸೇವೆಯೋ ವರ್ಷದಿಂದ ವರ್ಷಕ್ಕೆ ಹಾಳಾಗುತ್ತಲೇ ಇದೆ. ಪ್ರಾದೇಶಿಕ ಕಚೇರಿಗೆ ನೇರ ಬರೆದರೆ ಬಟವಾಡೆಗೆ ವಾರಗಟ್ಟಲೆ ವಿಳಂಬ. ಅಧಿಕೃತವಾಗಿ ಪುಸ್ತಕ ಮಾಹಿತಿಯಾಗಲಿ ಪ್ರತಿನಿಧಿ ಭೇಟಿಯಾಗಲಿ ನನಗಿಲ್ಲದೆ ಕೆಲವು ವರ್ಷಗಳೇ ಸಂದಿವೆ. ನಾನು ಬಯಸದೆ ಏಜೆಂಟನೊಬ್ಬ ನಮ್ಮಿರುವರ ನಡುವೆ ಜೀವನಯಾಪನೆ ನಡೆಸುತ್ತಿರುವುದರಿಂದ ಏನೋ ಇರುವ ಪುಸ್ತಕಗಳ ಮಾಹಿತಿ ಮತ್ತು ದಿನಗಳ ವಿಳಂಬದಲ್ಲಿ ಬಟವಾಡ ಎಷ್ಟು ಆಗುತ್ತಿದೆ. ಇದೇ ಖಾಸಗಿ ವ್ಯಕ್ತಿ ಪುಸ್ತಕ ಮೇಳದಲ್ಲೂ ಎನ್ಬಿಟಿ ಮಳಿಗೆಯನ್ನು ನಡೆಸಿದ್ದ. ಸಾರ್ವಜನಿಕ ಮಾರುಕಟ್ಟೆಯ ಅಗತ್ಯ ಕೇಳಿ ಮರುಮುದ್ರಣವಾಗುವುದಾಗಲಿ ಚುರುಕಿನ ದಾಸ್ತಾನು ವಿಲೇವಾರಿ ನಡೆಸುವುದಾಗಲಿ ಎನ್ಬಿಟಿಯಲ್ಲಿ ನಾನು ಕಂಡದ್ದೇ ಇಲ್ಲ. ನನಗೆ ಬೇಕಾದ ನಿಮ್ಮ ಇಂಗ್ಲಿಷ್ ಪ್ರಕಟಣೆಗಳು ದೆಹಲಿಯಿಂದ ದಾಸ್ತಾನು ಬಂದದ್ದಿದ್ದರೆ ಮಾತ್ರ ಕೊಟ್ಟಿದ್ದಾರೆ, ತರಿಸಿಕೊಡುವ ಕ್ರಮ ಬಿಡಿ. ಆ ಕುರಿತು ಮಾತಾಡಿದ್ದು ನಾನು ಕೇಳಿಲ್ಲ. ಅನಿವಾರ್ಯತೆಯಿಂದ ನಾನು ನೇರ ದೆಹಲಿ ಸಂಪರ್ಕವಿರುವ ಇತರ ಖಾಸಗಿ ವಿತರಕರನ್ನು ಅವಲಂಬಿಸುತ್ತಲೇ ಇರುತ್ತೇನೆ. ಇವೆಲ್ಲ ಸರ್ಕಾರಿ ಕೃಪಾಪೋಷಿತ ಮಹಾ ಉದ್ಯಮಿಗಳಲ್ಲಿ ಇರಬೇಕಾದ ಸದ್ಗುಣಗಳೇ ಎಂದು ಸುಧಾರಿಸಿಕೊಂಡಿದ್ದೆ. ಆದರೆ ನೇರ ಗಿರಾಕಿ ಹಿಡಿಯುವ ನಿಮ್ಮ ಈ ಹೊಸ ಕ್ರಮ ವಿಪರೀತದ್ದೇ ಸರಿ. ಸುಲಭ ಘನ ಗಿರಾಕಿ ಹಿಡಿಯುವ ಹುಚ್ಚಿನಲ್ಲಿ ಸಣ್ಣ ಬಂಡವಾಳಿಗರೊಡನೆ ತಿಮಿಂಗಿಲಗಳು ವಾಸ್ತವದಲ್ಲಿ ಶಾರ್ಕ್ ಆಗಬೇಕು. ಖಾಸಗಿ ಪ್ರಕಾಶಕರೊಡನೆ ಸರ್ಕಾರಿ ಇಲಾಖೆಗಳು ನಿರ್ಲಜ್ಜವಾಗಿ ಹೋರಾಡುವುದನ್ನು ಕಂಡಿದ್ದೇನೆ. ಎನ್ಬಿಟಿ ಇದಕ್ಕೆ ಹೊರತಲ್ಲ ಎನ್ನುವಂತೆ ಸಗಟು ಖರೀದಿಗೆ ಅರಳಿದ್ದು ಮತ್ತು ಗ್ರಂಥಾಲಯ ಖರೀದಿಗಳಿಗೆ ಪರಿಮಳಿಸಿದ್ದು ನಾಚಿಕೆಗೇಡು. ನಾನು ದಾಸ್ತಾನು ಪಾವತಿ ಬಂದೋಬಸ್ತು ನೋಡಿಕೊಂಡು ಬೇಡಿಕೆ ಕಳಿಸಿದರೆ ಪ್ರಿಂಟ್ ಇಲ್ಲ, ದಾಸ್ತಾನಿಲ್ಲ ಎಂದೆಲ್ಲ ಕೇಳುತ್ತಿದ್ದ ಹಲವು ಶೀರ್ಷಿಕೆಗಳು ಯಾವ್ಯಾವುದೋ ಯೋಜನಾ ಕುಹರಗಳನ್ನು ತುಂಬಿ ಮಿಗತೆಯಾಗಿ ನನ್ನ ಬಳಿಗೆ ಬಂದಾಗ ಆಶ್ಚರ್ಯಪಟ್ಟರೂ ಆಧರಿಸಿದ್ದೇನೆ. ಆದರೆ ಇಂದಿನದು ಅತ್ಯಂತ ಕರುಣಾಹೀನ ಕಡಿಗೆ. ಶೇಕ್ಸ್ಪಿಯರ್ ಹೇಳುವಂತೆ ದ ಮೋಸ್ಟ್ ಅನ್ಕೈಂಡೆಸ್ಟ್ ಕಟ್ ಆಫ್ ಆಲ್. ನೀವೇ ನಡೆಸುವ ಪುಸ್ತಕ ಮೇಳಗಳಲ್ಲಿಯ ಪ್ರಧಾನ ತಾಕೀತು 10% ಮೀರಿದ ವಟ್ಟ ಯಾರೂ ಕೊಡಕೂಡದು. ಇದು ವಿಶೇಷ ಮೇಳಕ್ಕೆ ಸರಿ, ನಿತ್ಯಕ್ಕೆ ಮುದ್ರಿತ ಬೆಲೆಯೇ ನ್ಯಾಯ ಬೆಲೆಯಾಗಿರಬೇಕು ಎನ್ನುವವ ನಾನು. ಹೆಸರಿನಲ್ಲಿ ಮಾತ್ರ ಘನ ಆದರ್ಶಗಳ ಮೊತ್ತವಾಗಿ ಕಂಡರೂ ವಾಸ್ತವದಲ್ಲಿ ವೃತ್ತಿಪರ ತರಬೇತಿ ಅಥವಾ ಕನಿಷ್ಠ ಪರಂಪರೆಯನ್ನು ತಿಳಿದು ನಡೆಯುವ ತಿಳುವಳಿಕೆ ಇಲ್ಲದ ವ್ಯಕ್ತಿ ಅಥವಾ ಸಮೂಹಗಳ ಆಡಂಬಲವಾಗಿರುವ ಎಲ್ಲ ಸರ್ಕಾರಿ ಅಥವಾ ಅನುದಾನಿತ ಪ್ರಕಟಣಾಂಗಗಳು ಮಾಡುವ ವಿಪರೀತಕ್ಕೆ ನೀವು ಇಳಿದಿದ್ದೀರಿ. ನಿಮ್ಮಲ್ಲೇ ಇಡುಗಂಟೆಂಬ ಜುಟ್ಟು ಕೊಟ್ಟು 33.33% ವಟ್ಟವನ್ನು ಮಹಾಪ್ರಸಾದವೆಂದು ಸ್ವೀಕರಿಸಿದವರಿಗೆ ಯಾವ ಸೂಚನೆ ಇಲ್ಲದೆ ನೇರ ಕೊಳ್ಳುಗರಿಗೆ 35% ವಟ್ಟ ಕೊಡಿಸುವ ಔದಾರ್ಯ ತೋರುತ್ತಿದ್ದೀರಿ. ಇರುವ ದಾಸ್ತಾನು 1.67% ನಷ್ಟದಲ್ಲಾದರೂ ಕಳಚಿಕೊಳ್ಳೋಣವೆಂದರೆ ಭಾರೀ ಜಾಹೀರಾತಿನ ಪ್ರಚಾರ ಮತ್ತು ಉಚಿತ ಅಂಚೆಯ ಆಮಿಷ ಕೊಟ್ಟು ನಮ್ಮ ಬೇರೆ ಮೂಲಗಳನ್ನೆಲ್ಲ ಜಾಲಾಡುವ ಚಾಲಾಕಿ ಮೆರೆದಿದ್ದೀರಿ. ಎನ್ಬಿಟಿ ಯೋಜನೆಯಲ್ಲಿ ನಾನು ಅಥವಾ ನನ್ನಂಥವರು, ಅಂದರೆ ಠೇವಣಿ ಇಟ್ಟು ಕರಾರು ಪಾತ್ರ ಬರೆದುಕೊಟ್ಟಂಥವರು ಎಲ್ಲಿದ್ದೇವೆ ಎಂದುಕೊಳ್ಳುತ್ತಿರುವಾಗ ಇಂದು ನಿಮ್ಮ ಪ್ರಾದೇಶಿಕ ಕಚೇರಿಯ 27/4/1998 ಸುತ್ತೋಲೆ ಬಂತು. ಎಲ್ಲ ಬಂಡವಾಳಶಾಹಿಗಳಂತೆ ನೀವು ತಳೆದ ಏಕಪಕ್ಷೀಯ ನಿರ್ಧಾರಕ್ಕೆ ಮಾನ್ಯತೆ ಪಡೆಯುವ ಕಣ್ಕಟ್ಟು ಇಲ್ಲಿದೆ. ಕೆಲವು ವರ್ಷಗಳ ಹಿಂದೆ ಶ್ರೀ ಸುಬ್ರಾಯರಂತಹ ಅನುಭವಿಗಳು ಮೂಲೆ ಮೊಡಕಿನ ನನ್ನಂಥವರನ್ನು ಕಂಡು ಒಲಿಸಿ ಎನ್ಬಿಟಿಯ ವಿತರಣಾ ಜಾಲ ಹೆಣೆದರು. ಇಂದು ಬಂದ ಸುತ್ತೋಲೆಯಲ್ಲಿ ಕಾಣಿಸಿರುವ ಹಲವು ಸ್ಲೋ ಸೆಲ್ಲರ್ಸ್ ಅಂಥ ವ್ಯವಸ್ಥೆಯಿಂದ ಅಂದು ಮಾರಿ ಹೋಗಿ ಮರುಮುದ್ರಣ ಕಂಡದ್ದನ್ನು ಇಂದಿನವರು ಮರೆಯಬಾರದು. ಈಚಿನ ವರ್ಷಗಳಲ್ಲಿ ಮಿದುಪೆಡಲಿನ ದೀರ್ಘ ಓಟದ ಸುಖ ಎನ್ಬಿಟಿ ಕಳೆದುಕೊಂಡಿದೆ. ವ್ಯವಸ್ಥೆಯಲ್ಲಿ ದುಡಿಮೆಯ ಪ್ರೀತಿ ಕಳೆದು ಹೋಗಿದೆ. ಅದಕ್ಕೆ ತನ್ನ ಜಾಲದ ಮಿಡಿಗಳು ದುರ್ಬಲಗೊಳ್ಳುತ್ತಿರುವುದನ್ನು ಗುರುತಿಸಲಾಗದ ಮಾಂದ್ಯಾಡರಿದೆ. ಆತ್ಮಶೋಧನೆ ಆಗಬೇಕಾದಲ್ಲಿ ಮಾರುಕಟ್ಟೆ ಸಮೀಕ್ಷೆ ನಡೆಸಿದಂತಿದೆ. ಹಾಗಲ್ಲ ಎನ್ನುವುದಿದ್ದರೆ ತಾಳ್ಮೆಯಿಂದ ನನ್ನ ಈ ಪ್ರಶ್ನಾಮಾಲೆಗೆ ನಿಮಗೆ ನೀವೇ ಉತ್ತರಿಸಿಕೊಳ್ಳಿ. ನಿಮ್ಮ ಜಾಹೀರಾತು ಬಂದ 3/5/1998 ಸುಧಾ ವಾಸ್ತವವಾಗಿ 23/4/1998 ಜನರ ಕೈ ತಲುಪುತ್ತದೆ. ಅಂದಿನಿಂದ ಇಂದಿನವರೆಗೆ ಬಂದ ಗಿರಾಕಿಗಳಿಗೆ, ಅಂದರೆ 9 ದಿನದಲ್ಲಿ ಬಂದ ಗಿರಾಕಿಗಳಿಗೆ ನಾನೇನು ಮಾಡಬೇಕಿತ್ತು? ನಿಮ್ಮ ಸೂಚನೆಯಂತೆ ಮುಂದೆ 50% ಕೊಂಡವನ್ನು 35% ಮಾರಬಹುದು. ಆದರೆ ನನ್ನ 33.33% ಕೊಂಡ ದಾಸ್ತಾನಿನ ಗತಿ ಏನು? ನಮ್ಮ 50% ನಗದು ವ್ಯವಹಾರ ಮಾತ್ರ ಎಂದು ಮುಖಗಂಟಿಕ್ಕಿದ್ದೀರಿ. ನಿಬಡ್ಡಿ ಠೇವಣಿ ಪಡೆಯುವಾಗ ಸಾಲದ ಮೇಲೆ ವ್ಯಾಪಾರ ಎಂದು ಪರಸ್ಪರ ಲಾಭಕ್ಕಾಗಿ ಮಾಡಿಕೊಂಡ ಗೌರವಯುತ ಒಪ್ಪಂದ ಎಲ್ಲಿ ತೂರಿದಿರಿ? ಆಯಿತು, ಈ 36 ಸವಕಲು ಸಾಹಿತ್ಯ ತಳ್ಳಿ ಗುದಾಮು ಗುಡಿಸಿದಿರಿ ಎಂದಿಟ್ಟುಕೊಳ್ಳೋಣ. ಮುಂದೇನು? ಉಳಿದವಕ್ಕೂ ಇದೇ ನಿಯಮ, ಇತರ ಭಾಷಾ ಪ್ರಕಟಣೆಗಳಿಗೂ ಜಾಡ್ಯ ಪ್ರಸರಣ. ಅದೆಲ್ಲ ಆಗಿ ಮತ್ತೇನು? ಎನ್ಬಿಟಿ ಬರ್ಖಾಸ್ತೆ. ಸಿಂಬಳ ಸೀಟುವ ಚಳಿಯಲ್ಲಿ ಬೆವರುವ ಸಾಹಿತ್ಯ ತರುತ್ತೀರಾ? ಕಡಲೆಪುರಿ ಚೂಯಿಂಗಮ್ ಬೆಸ್ಟ್ ಸೆಲ್ಲರ್ಸ್ ಅಲ್ಲವೇ? ಕೂಡಲೇ ಈ ಯೋಜನೆಯನ್ನು ರದ್ದುಪಡಿಸಿ ಅಥವಾ ಈ ಪತ್ರವನ್ನೇ ನನ್ನ ಪ್ರತಿನಿಧಿ ನೋಂದಣಿಯ ರದ್ದತಿ ಪತ್ರವಾಗಿ ಸ್ವೀಕರಿಸಿ ನನ್ನ ಠೇವಣಿಯನ್ನು ಬ್ಯಾಂಕ್ ಡ್ರಾಫ್ಟ್ ಮೂಲಕ ಮರಳಿಸಲು ವ್ಯವಸ್ಥೆ ಮಾಡಿ. ಲೇಖಕ, ಪುಸ್ತಕ, ಮಾರಾಟಗಾರ ಎಲ್ಲಕ್ಕೂ ಮಿಗಿಲಾಗಿ ವಿಚಾರವಂತ ಹಿರಿಯ ಮಿತ್ರನ ನೆಲೆಯಲ್ಲಿ ನೀವು ನನ್ನನ್ನು ಸರಿಯಾದ ಧ್ವನಿಯಲ್ಲೇ ಅರ್ಥವಿಸಿಕೊಂಡು ನಡೆಸುತ್ತೀರಿ ಎಂಬ ಭರವಸೆಯೊಡನೆ ಇಷ್ಟು ಬರೆದಿದ್ದೇನೆ. ವಿಚಾರ ವಿನಿಮಯ, ಹೆಚ್ಚಿನ ವಿವರಣೆ ಬೇಕಿದ್ದರೆ ಅವಶ್ಯ ತಿಳಿಸಿ. ವಿಷಯ ಕೇವಲ ನಮ್ಮಿಬ್ಬರದಲ್ಲ ಎನ್ನುವ ತಿಳುವಳಿಕೆಯೊಡನೆ ಈ ಪತ್ರದ ಪ್ರತಿಗಳನ್ನು ಉದ್ಯಮದ ಇತರ ಪರಿಚಿತರಿಗೂ ನಿಮ್ಮ ಪ್ರಾದೇಶಿಕ ಕಚೇರಿಗೂ ಕಳಿಸುತ್ತಿದ್ದೇನೆ, ಗಮನಿಸಿ. 3 ವಾರ ಕಳೆದು ಅವರಿಗೆ ಕಳಿಸಿದ ನೆನಪಿನೊಲೆ. ನನ್ನ ತಾ 2/5/1998 ಪತ್ರದ ಸಂಕ್ಷಿಪ್ತ ರೂಪ ಪ್ರಜಾವಾಣಿಯ 9/5/1998 ವಾಚಕರವಾಣಿಯಲ್ಲೂ, 18/5/1998 ಉದಯವಾಣಿಯ ಜನತಾವಾಣಿಯಲ್ಲೂ, 13/5/1998 ಪ್ರಜಾವಾಣಿಯಲ್ಲಿ ನವಕರ್ನಾಟಕದ ಶ್ರೀ ರಾಜಾರಾಮರ ಬೆಂಬಲ ಪತ್ರವನ್ನು ನೀವು ಗಮನಿಸಿರಬಹುದು. NBT ವ್ಯಾಪಾರಿ ಧೋರಣೆ ಬದಲಿಸುವಾಗ ನನ್ನಂಥ ಕಿಂಚಿತ್ ಪಾಲುಗಾರನನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇ ಇಲ್ಲ. ಅನಿವಾರ್ಯವಾಗಿ ನಾನು ಕಟುಪತ್ರ ಲೇಖಕನಾದೆ. ಪತ್ರಿಕೆಗಳೆಂಬ ಅನೌಪಚಾರಿಕ ನ್ಯಾಯಾಲಯದ ಎದುರು ಅಹವಾಲನ್ನಿಟ್ಟೆ. ವೈಯಕ್ತಿಕವಾಗಿ ಅಥವಾ ಪತ್ರಿಕೆಯ ಮೂಲಕ ನೀವು ವಿವರಣೆ ಕೊಡಬಹುದಿತ್ತು. ಈ ಜವಾಬ್ದಾರಿ ನಿಮಗೆ 1 ತಿಂಗಳ ಕಾಲಾವಕಾಶದಲ್ಲೂ ಕಾಣಲಿಲ್ಲವಾದರೆ ನಾನೇ ಸೂಚಿಸಿದ್ದ ಪರ್ಯಾಯ ಕ್ರಮವನ್ನಾದರೂ ಕೈಗೊಳ್ಳಬಹುದಿತ್ತು. ಅಂದರೆ ನನ್ನ ಠೇವಣಿ ಮರಳಿಸಿ ಮುಗಿಸಬಹುದಿತ್ತು. ಇನ್ನಾದರೂ ಅಷ್ಟು ಮಾಡಿ. ಅವರು ಮಾಸ್ತರಿಕೆ ಇದ್ದು ಪುಸ್ತಕದ ಮಳಿಗೆಗೆ ಒಲಿದವರು. ಮಳಿಗೆ ಬಿಟ್ಟರೂ ಬಾಪ್ಕೋ ಪ್ರಕಾಶನದ ಸಹಯೋಗದಲ್ಲಿ ಪುಸ್ತಕ ವ್ಯಾಮೋಹ ಉಳಿಸಿಕೊಂಡವರು ಎಂದೆಲ್ಲ ನಿಮ್ಮ NBT ಪದಗ್ರಹಣ ಕಾಲದಲ್ಲಿ ನನ್ನ ಸುತ್ತಿನವರಿಗೆ ಹೆಮ್ಮೆಯಿಂದ ನಿಮ್ಮ ಬಗ್ಗೆ ಹೇಳಿಕೊಂಡಿದ್ದೆ. ಸದ್ಯದ ಸಮಸ್ಯೆ ತಲೆ ಹಾಕಿದಾಗಲೂ ಮನಸ್ವಿ ತೋಡಿಕೊಳ್ಳಲು ಅಗ್ರಪೀಠದಲ್ಲಿ ಕನ್ನನಾಡಿಗರಿದ್ದಾರೆ ಎಂಬ ಹೆಚ್ಚಿನ ಧೈರ್ಯದಲ್ಲಿ ಇದ್ದೆ. ಆದರೀಗ ಉಳಿದಿರುವುದು ವಿಷಾದ ಮಾತ್ರ. ಕೆಲವು ಸಮಯದ ಮೇಲೆ ದಿಲ್ಲಿ ಕಚೇರಿಯ ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಮ್ಯಾನೇಜರ್ನಿಂದ ಅಧ್ಯಕ್ಷರ ಪರವಾಗಿ ಇಂಗ್ಲಿಷ್ ಪತ್ರ ಬಂತು. ಅದರ ಸಾರಾಂಶ: ಯುವರ್ ಲೆಟರ್ ಟು ಅವರ್ ಚೇರ್ಮನ್. ಇಟ್ ಈಸ್ ಬೀಯಿಂಗ್ ಇನ್ಫಾರ್ಮ್ಡ್ ದಟ್ ದ ಟ್ರಸ್ಟ್ ಹ್ಯಾಸ್ ಲಾಂಚ್ಡ್ ದಿಸ್ ಸ್ಕೀಮ್ ಫಾರ್ ಇನ್ಕ್ರೀಸಿಂಗ್ ಸೇಲ್ ಅಪಾರ್ಟ್ ಫ್ರಮ್ 25% to 35% ಸ್ಪೆಷಲ್ ಡಿಸ್ಕೌಂಟ್ ಟು ರೀಡರ್ಸ್. ದ ಟ್ರಸ್ಟ್ ಈಸ್ ಅಲೋಯಿಂಗ್ 50% ಟು ಬುಕ್ ಸೆಲ್ಲರ್ಸ್. ಹವೆವರ್, ಯು ಮೇ ರೈಟ್ ಟು ಅವರ್ ರೀಜನಲ್ ಮ್ಯಾನೇಜರ್ ಹೂಸ್ ಅಡ್ರೆಸ್ ಈಸ್ ಗೀವನ್ ಬಿಲೋ. ಮತ್ತು ಅದೇ ಸಮಯಕ್ಕೆ ಬೆಂಗಳೂರಿನ ಪ್ರಾದೇಶಿಕ ಕಚೇರಿಯಿಂದ ಇನ್ನೊಂದು ಪತ್ರವೂ ಬಂತು. ಸಾರಾಂಶ: ವಿ ಹ್ಯಾವ್ ಟು ಸೀಕ್ ಅವರ್ ಡೈರೆಕ್ಟರ್ಸ್ ಅಪ್ರೂವಲ್ ಬಿಫೋರ್ ಟರ್ಮಿನೇಟಿಂಗ್ ಆನ್ ಏಜೆನ್ಸಿ. ಕೈಂಡ್ಲಿ ಬೇರ್ ವಿತ್ ಅಸ್. ಕಟುಕ ಬಲಿಯನ್ನು ಕೇಳಿಕೊಂಡಂತೆ, ತಾಳ್ಮೆ ಇರಲಿ, ಕತ್ತಿ ಹರಿತಗೊಳಿಸುತ್ತಿದ್ದೇನೆ. ನಾನು ಮತ್ತೆ ಬರೆದೆ: ಮಾನ್ಯರೇ, ನೀವೇ ಸೃಷ್ಟಿಸಿದ ಸಮಸ್ಯೆಯ ಎಳೆ ಎಳೆಯನ್ನು ನಾನು ಪತ್ರದಲ್ಲಿ ಬಿಡಿಸಿಟ್ಟೆ. ಇದು ಸಾರ್ವಜನಿಕ ವಿಚಾರವೂ ಹೌದಾದ್ದರಿಂದ ಪತ್ರಿಕೆಗಳಿಗೂ ಬರೆಯುವ ಅನಿವಾರ್ಯತೆಯನ್ನು ನಿಭಾಯಿಸಿದೆ. ಎರಡೂ ನೆಲೆಗಳಲ್ಲಿ ನಿಮ್ಮ ಪ್ರತಿಕ್ರಿಯೆ ಬರಲಿಲ್ಲ. ನಿಮಗೆ ಮತ್ತೆ ವೈಯಕ್ತಿಕ ನೆಲೆಯಲ್ಲೇ ನೆನಪು ಮತ್ತು ಪ್ರಾದೇಶಿಕ ಕಚೇರಿಗೂ ಒಂದು ನೆನಪಿನ ಓಲೆ ಬಿಟ್ಟೆ. ನಿಧಾನವಾಗಿ, ಆದರೆ ತಿಳುವಳಿಕೆಯ ಯಾವುದೇ ಸೋಂಕಿಲ್ಲದಂತೆ 2 ಪತ್ರಗಳು ಬಂದವು. ದಿಲ್ಲಿಯ ನಿಮ್ಮ ಅನುವರ್ತಿಗೆ ಅಕನ್ನಡಿಗರಿರಬಹುದು, ನನ್ನ ದೀರ್ಘ ಪತ್ರದ ವಿವರಗಳು ತಿಳಿದಂತಿಲ್ಲ. ಇನ್ನಾದರೂ ನಿಮ್ಮ ಬಿಡುವಿರದ ಕೆಲಸಗಳ ನಡುವೆ ಕನ್ನಡಕ್ಕಾಗಿ ಕೊಂಚ ಬಿಡುವು ಮಾಡಿಕೊಂಡು ದಿಲ್ಲಿಯ ನಿಮ್ಮ ಅನುಯಾಯಿಗೆ ಪಾಠ ಮಾಡುವುದು ಒಳ್ಳೆಯದು. ಅದರಲ್ಲಿ ಮುಖ್ಯವಾಗಿ 1, ನೇರ ಗಿರಾಕಿಗೆ ರಿಯಾಯಿತಿ ಕೊಡುವ ಮತ್ತು ವ್ಯಾಪಾರಿಗಳಿಗೆ ವಿಶೇಷ ರಿಯಾಯಿತಿ ಕೊಡುವ ಬಗ್ಗೆ ನನ್ನ ವಿಚಾರಗಳನ್ನು, ಮತ್ತು 2, ನಿಮ್ಮ ಪ್ರಾದೇಶಿಕ ಕಚೇರಿಯ ವಿಳಾಸ ಗೊತ್ತಿಲ್ಲದೆ ನಾನು ಹುಡುಕಾಡುತ್ತಿಲ್ಲ ಎಂಬುದನ್ನು ತಿಳಿಸಿ. ಇನ್ನು ಬೆಂಗಳೂರಿನವರು ಅರ್ಥ ಆದರೂ ಕನ್ನಡಿಗರೇ ಆದದ್ದಕ್ಕೆ ನನ್ನ ನೆನಪಿನೊಲೆ ಚುಚ್ಚಿದ ಮೇಲೆ ದಿಲ್ಲಿ ಫರ್ಮಾನು ಕಾಯುವ ದೀನಸ್ಥಿತಿಯನ್ನಷ್ಟೇ ತೋಡಿಕೊಂಡಂತಿದೆ. ಬಹುಶಃ ಕನ್ನಡಕ್ಕೆ ಅಂಟಿದ ಈ ಜಾಡ್ಯ ನಿಮ್ಮನ್ನು ಅಡರದಂತೆ ನೀವು ಇಂಗ್ಲಿಷ್ ಮುಸುಕು ಹಾಕಿ ಕುಳಿತು ಇಟ್ ಈಸ್ ಇನ್ಫಾರ್ಮ್ಡ್ ಎಂದು ಬರೆಯುವವರಿಗೆ ನಿರ್ದೇಶನ ಕೊಡುವುದರಲ್ಲೇ ವ್ಯಸ್ತರಾಗಿದ್ದೀರೋ ಎಂದು ನನಗೆ ಸಂಶಯವಿದೆ. ನನ್ನ ಹತಾಶೆಯನ್ನು ತಡೆದುಕೊಂಡು ಠೇವಣಿ ಮರಳಿಕೆಯನ್ನು ಕಾದೆ. ನಾನು ಠೇವಣಿ ಕೊಡುವಂದು ಮಾಡಿದ ಕರಾರು ಪತ್ರ ನಿರ್ದೇಶಿಸಿದಂತೆ ಒಂದು ತಿಂಗಳು ಕಳೆಯಲೆಂದು ಸುಮ್ಮನುಳಿದೆ. ಇಂದಿಗೆ ನನ್ನ ಎರಡು ಪತ್ರ ಬಿಡಿ, ನಿಮ್ಮದೇ ಪತ್ರಗಳಿಂದಾಚೆಗೂ ತಿಂಗಳು ಒಂದು ವ್ಯರ್ಥ ಕಳೆದಿದೆ. ನಿಮ್ಮಿಂದ ಡ್ರಾಫ್ಟ್ ಬಂದಿಲ್ಲ. ತಪ್ಪು ಆಕಸ್ಮಿಕವೇ ಇರಬಹುದು, ಆದರೆ ಅದಕ್ಷತೆ ಅಕ್ಷಮ್ಯ. ಸ್ಪಷ್ಟ ಮಾತುಗಳಲ್ಲಿ ನೇರ ಕೇಳಿದ್ದೇನೆ, ಈಗ ಇನ್ನೊಮ್ಮೆ ಕೇಳುತ್ತಿದ್ದೇನೆ. ಕೂಡಲೇ ನಮ್ಮ ಸಂಬಂಧ ರದ್ದುಪಡಿಸಿ ನನ್ನ ಠೇವಣಿ ಮೊತ್ತದ ಡ್ರಾಫ್ಟ್ ಕಳಿಸಿ. ದಿನಾಂಕ 30/7/1998 ಬೆಳಿಗ್ಗೆ ದಿಲ್ಲಿಯಿಂದ NBT ಅಧ್ಯಕ್ಷರ ದೂರವಾಣಿ ಬಂತು. ಮೊದಲು ನನ್ನನ್ನಷ್ಟು ಹೊಗಳಿದರು, ಅನಂತರ ಅನಾವಶ್ಯಕ ದೈನ್ಯದ ಧ್ವನಿಯೊಡನೆ, ನಾನೇ ಕೈಯಾರೆ ಕನ್ನಡದಲ್ಲೇ ಇವತ್ತು ನಿಮಗೆ ಪತ್ರ ಬರೆದಿದ್ದೀನಪ್ಪ. ಗೆಳೆಯ ಶಾಂತಿನಾಥ ದೇಸಾಯಿ, ಶ್ರೀನಿವಾಸರಾವ್ ಹೋಗ್ಬಿಟ್ರು ಎಂದಿತ್ಯಾದಿ ಗೋಳಾಡಿದರು. ಮುಂದೆ ಬಂದ ಅವರ ಪತ್ರದಲ್ಲಾದರೂ ಮಾತು ಹರಳುಗಟ್ಟುವ ಹದ, ಅಂದರೆ ಯಾವ ಬದ್ಧತೆಯೂ ಇರಲಿಲ್ಲ. ಅದಕ್ಕೆ ಸಾಕ್ಷಿಯಾಗಿ ಪತ್ರದ ಯಥಾಪ್ರತಿ ನೋಡಿ. ಪ್ರಿಯ ಶ್ರೀ ಅಶೋಕವರ್ಧನ, ನಿಮ್ಮ ಬಿಸಿ ರಕ್ತದ ಪ್ರತಿಕ್ರಿಯೆಗಳನ್ನು ಗಮನಿಸಿದ್ದೇನೆ. ವ್ಯಾಪಾರಿಗಳು ತಲೆ ಕೆಡಿಸಿಕೊಳ್ಳಬಾರದು, ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡಬಾರದು ಅಂತ ನಾನು ಪುಸ್ತಕ ವ್ಯಾಪಾರಿಯಾಗಿದ್ದಾಗ ಯಾರೋ ಅನುಭವಸ್ಥರು ಹೇಳಿದ್ದರು. ಆದ್ದರಿಂದ ಪ್ರಾದೇಶಿಕ ಕಚೇರಿಯವರಿಗೆ ಮತ್ತು ಇಲ್ಲಿಯವರಿಗೆ ನಿಮಗೆ ಸಮಾಧಾನವಾಗುವ ಹಾಗೆ ಪತ್ರ ಬರೆಯಿರಿ ಅಂತ ತಿಳಿಸಿದ್ದೆ. ನಾನು 35 ದಿನ ದಿಲ್ಲಿಯಲ್ಲಿ ಇರಲಿಲ್ಲ. ಮೊಮ್ಮಗಳನ್ನು ನೋಡಲಿಕ್ಕೆ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದೆ. 29ಕ್ಕೆ ವಾಪಸಾದೆ. ಈಚೆಗೆ ನನ್ನ ಬರವಣಿಗೆ ಏನೂ ಆಗುತ್ತಿಲ್ಲ. ಇಲ್ಲಿಯೂ NBTಯಲ್ಲಿ ಏನೇನೋ ಮಾಡಬೇಕು ಅಂತ ಕನಸು ಕಾಣುತ್ತಾ 2 ವರ್ಷ ಓಡಿ ಹೋದವು. NBTಯಲ್ಲಿ ಅದಕ್ಷತೆ ಇರಬಾರದು ಅಂತ ಪ್ರಯತ್ನಿಸುತ್ತಲೇ ಇದ್ದೇನೆ. ಈ ದೇಶಕ್ಕೆ ಅಂಟಿದ ಜಾಡ್ಯ ಅದು, ಏನು ಮಾಡಲಿ ಹೇಳಿ. ನಿಮ್ಮ ಠೇವಣಿ ಕಳಿಸಲಿಕ್ಕೆ ತಿಳಿಸಿದ್ದೇನೆ, ಕ್ಷಮೆ ಇರಲಿ. ಶಿಸ್ತುಬದ್ಧ ಕಾರ್ಯ ನಿರೀಕ್ಷೆ ಮಾಡುವುದು ಅನಾವಶ್ಯಕ ತಲೆಹಾಳೆ. ರಾಷ್ಟ್ರಮಟ್ಟದ ಒಂದು ಸಾರ್ವಜನಿಕ ಸಂಸ್ಥೆಯ ಧೋರಣೆ ಬದಲಾವಣೆ ಬರಿಯ ಸಣ್ಣ ವಿಷಯವೇ ಅಥವಾ ಅದು ಪ್ರಶ್ನಾತೀತವೇ ಎಂದು ನನಗೆ ನಿಜ ತಲೆಬಿಸಿ ಮೂಡಿತು. ಅಧ್ಯಕ್ಷನಾದವನ ಖಾಸಗಿ ದುಃಖ ಸಂತೋಷಗಳು ಆತನ ಕಾರ್ಯನಿರ್ವಹಣೆಗೆ 2 ವರ್ಷಗಳಷ್ಟು ಉದ್ದಕ್ಕೂ ಕಾಡುತ್ತಿದ್ದರೆ ಬಡ ಅನುಯಾಯಿಗಳಿಂದ ದಕ್ಷತೆಯ ನಿರೀಕ್ಷೆ ಸಾಧ್ಯವೇ? ಅಂಥ ಅಧ್ಯಕ್ಷನ ಪ್ರಾಮಾಣಿಕತೆಯಾಗಲಿ ಬರಿಯ ಕ್ಷಮಾಯಾಚನೆಯಿಂದ ಶುದ್ಧವಾಗುವ ಪ್ರಯತ್ನಕ್ಕಾಗಲಿ ಬೆಲೆಯುಂಟೆ ಇತ್ಯಾದಿ ಯೋಚನೆಗಳು ಬರುತ್ತಿದ್ದಂತೆ 14/8/1998 ಅವರದೇ ಬೆಂಗಳೂರು ಕಚೇರಿಯಿಂದ ಯಾಂತ್ರಿಕ ಒಕ್ಕಣೆಯ ಪತ್ರದೊಡನೆ ನನ್ನ ಠೇವಣಿ ಮರಳಿತು. ಕೊನೆಯಲ್ಲಿ ದಯವಿಟ್ಟು ರಶೀದಿ ಕಳಿಸಿ ಎಂದು ಸೇರಿಸಿದ್ದರಿಂದ ಮತ್ತೆ ನೇರ ಅಧ್ಯಕ್ಷರನ್ನೇ ಉದ್ದೇಶಿಸಿ ಹೀಗೆ ಬರೆದೆ. ನೀವು ನಿಬಟ್ಟಿ ಠೇವಣಿ ಕೇಳಿ ಪಡೆದು ಪ್ರತಿನಿಧಿ ಪಟ್ಟ ಕೊಟ್ಟಿರಿ. ನಿಮ್ಮ ಅನುಕೂಲದಲ್ಲಿ ಮುದ್ರಣ ವಿತರಣೆ ನಡೆಸಿದಿರಿ. ನಿಮ್ಮದೇ ತಿಳಿವಿನಲ್ಲಿ ಮಾರುಕಟ್ಟೆ ಅಳೆದು ನಿರ್ಧಾರ ತಳೆದಿರಿ. ಆ ನಿಮ್ಮ ನಿರ್ಧಾರದ ವಿಮರ್ಶೆ ಮಾಡುವ ಹಕ್ಕು ನನಗೆ ಉಂಟೆಂದು ಭ್ರಮಿಸಿ ನಾನು ಪತ್ರ ಮತ್ತು ಪತ್ರಿಕೆಗಳ ಮೂಲಕ ಪ್ರಕಟವಾದೆ. ಪ್ರಜಾಪ್ರಭುತ್ವ ಜಿಜ್ಞಾಸೆಯನ್ನು ಸ್ವೀಕರಿಸಲೇಬೇಕು. ಆದರೆ 50 ತುಂಬಿದರೂ ಭಾರತದ ಸಾರ್ವಜನಿಕ ಅಧಿಕಾರಿ ವರ್ಗ ರಾಜಸತ್ತೆಯ ಪ್ರತಿಬಿಂಬವೇ ಆಗಿ ಉಳಿದಿದೆ. ಇಲ್ಲಿ ಅಧಿಕಾರ ಸಹಿಸುವುದು ವಿಧೇಯತೆಯನ್ನು ಮಾತ್ರ. ನೀವು ಅದಕ್ಕೆ ಒಂದು ಉದಾಹರಣೆಯಾಗಿರುವುದು ವಿಪರ್ಯಾಸ. ಮೌನ ವಿಳಂಬ ಪ್ರಯೋಗಿಸಿದಿರಿ. ಅನುಕಂಪ ತೋರಿ ಹುಸಿ ಹಿರಿತನ ನಟಿಸಿದಿರಿ. ಅದೃಷ್ಟವಶಾತ್ ಶಿಕ್ಷೆಯ ಅಧಿಕಾರ ನಿಮ್ಮಲ್ಲಿಲ್ಲ. ಹಾಗಾಗಿ ವಿಷಯಾಂತರಿಸಿ ನಾನು ಹೋರಾಡಿದ್ದೇ ಠೇವಣಿ ಮರಳಿಕೆ ಎಂಬಂತೆ ಡ್ರಾಫ್ಟ್ ಕಳಿಸಿ ಸಂಬಂಧ ಹರಿದುಕೊಂಡಿದ್ದೀರಿ. ಸರಿ, ಇದೇ ನನ್ನ ಸ್ವೀಕೃತಿ ಪತ್ರ. ಆದರೆ NBTಯನ್ನು ಪ್ರಶ್ನಿಸುವ ಹಕ್ಕು ಇನ್ನೂ ನನ್ನಲ್ಲಿ ಪ್ರತಿ ಭಾರತೀಯನಲ್ಲೂ ಉಳಿದಿದೆ ಎಂಬುದನ್ನು ಮರೆಯಬೇಡಿ. ಕಟ್ಟುವ ಬೆಳೆಸುವ ಕನಿಷ್ಠ ಯಥಾಸ್ಥಿತಿ ಉಳಿಸುವವರ ಸಾಲಿಗೂ ನೀವು ಸೇರದೆ ಕುಟ್ಟಿ ಕೆಡಹುವವರಾದ್ದಕ್ಕೆ ನನಗೆ ತೀವ್ರ ವಿಷಾದವಿದೆ. ಯಥಾಪ್ರತಿಯನ್ನು ಬೆಂಗಳೂರು ಕಚೇರಿಗೆ ಕಳಿಸಿಕೊಡುತ್ತಾ ಹೊಸ ಪಟ್ಟಿ ಕಳಿಸಿ ಬೇಡಿಕೆ ಬ್ಯಾಂಕ್ ಮೂಲಕ ಪೂರೈಸಿಕೊಳ್ಳುವೆ ಎಂದು ಸೇರಿಸಿದೆ. ಆದರೆ ಇಂದಿನವರೆಗೂ, ಅಂದರೆ 1998, NBT ಬದುಕಿರುವ ಲಕ್ಷಣಗಳೇನೂ ನನ್ನ ಗಮನಕ್ಕೆ ಬಂದಿಲ್ಲ. ಬಾಲಂಗೋಚಿ, ಮೈಸೂರಿನ ಜ್ಞಾನಯಜ್ಞ. ಪಂಚಕುಲಪತಿಗಳ ದಿವ್ಯ ಸನ್ನಿಧಿಯಲ್ಲಿ, ಅಂದರೆ ಮೈಸೂರು, ಕುವೆಂಪು, ಬೆಂಗಳೂರು, ಕರ್ನಾಟಕ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ವಿದ್ಯಾ ಸಚಿವರ ಹೋತೃತ್ವದಲ್ಲಿ ದಿನಾಂಕ 6/2/1991 ಮೈಸೂರಿನಲ್ಲೊಂದು ಜ್ಞಾನಯಜ್ಞ. ಯಾರ ಪ್ರಯತ್ನವೂ ಇಲ್ಲದೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ 60 ವರ್ಷ ತುಂಬಿದ ನೆಪಕ್ಕೊಂದು ಸಮಾರಂಭ ಮತ್ತು ಇಂಗ್ಲಿಷ್ ಕನ್ನಡ ನಿಘಂಟಿನ ಪರಿಷ್ಕೃತ ಆವೃತ್ತಿಯ ಮೊದಲ ಸಂಪುಟದ ಬಿಡುಗಡೆ. ಈ ಪಂಚಗ್ರಹ ಕೂಟದ ಸುಮುಹೂರ್ತಕ್ಕಾಗಿ ಎಂದೋ ನಿಜ ಬಿಡುಗಡೆಗೆ ಸಿದ್ಧವಾಗಿದ್ದ, ಅಂದರೆ ಅಚ್ಚಿನ ಮನೆಯಿಂದ ಹೊರಬಿದ್ದಿದ್ದ ನಿಘಂಟು ದಾಸ್ತಾನು ಮನೆಯಲ್ಲೇ ಉಳಿದಿತ್ತಂತೆ. ಅದಕ್ಕೂ ಹೆಚ್ಚಿನ ತಮಾಷೆ ಎಂದರೆ ನಿಘಂಟಿನ ಮುಂದಿನ ಸಂಪುಟಗಳ ಪರಿಷ್ಕಾರಕ್ಕೆ ಇರಬೇಕಾದ ತಜ್ಞರ ಸಮಿತಿಯೇ ಬರ್ಖಾಸ್ತುಗೊಂಡು ಕೆಲವು ವರ್ಷಗಳು ಕಳೆದಿವೆ. ಇದರ ಅರ್ಥ ಪ್ರವಾಸಿ ಕಂಡ ಇಂಡಿಯಾ, ಮಹಾತ್ಮ, ತೋಟಗಾರಿಕೆ, ಯುಗಯಾತ್ರಿ, ಭಾರತೀಯ ಸಂಸ್ಕೃತಿ, ಧರ್ಮಶಾಸ್ತ್ರದ ಇತಿಹಾಸ, ಕನ್ನಡ ಸಾಹಿತ್ಯ ಚರಿತ್ರೆ, ವಿಶ್ವಕೋಶ ಇತ್ಯಾದಿ ಅಪೂರ್ಣ ಮಾಲಿಕೆಗಳಂತೆ ನಿಘಂಟು ಕೊನೆ ಮುಟ್ಟುವುದು ನಿಘಂಟಿಲ್ಲ. ಮೈಸೂರು ವಿಶ್ವವಿದ್ಯಾನಿಲಯ ಪ್ರಸಾರಾಂಗದ ಆರಂಭ ಉಚ್ಛ್ರಾಯಗಳಲ್ಲಿ ತಾನು ಪಾಠಪಟ್ಟಿಗೆ ಪದವಿ ಪ್ರದಾನಕ್ಕೆ ಪರ್ಯಾಯ ಪದ ಅಲ್ಲ ಎಂದು ತಿಳಿದಿತ್ತು. ಹಾಗಾಗಿ ಹೊಸ ಹೂಡಿಕೆಗೆ ಅಥವಾ ತನ್ನ ಉಳಿವಿಗೆ ಪ್ರಸಾರಾಂಗದ ಮಾರಾಟವನ್ನು ಎಂದೂ ಪ್ರಮಾಣವಾಗಿ ಇಟ್ಟುಕೊಳ್ಳದೇ ಬೆಳೆಯಿತು. ಆದರೆ ಈಚೆಗೆ ಪುರಾಣನಾಮ ಚೂಡಾಮಣಿ, ಭಾರತೀಯ ಕಾವ್ಯಮೀಮಾಂಸೆ, ಯೋಗಾಸನಗಳು ಅಂಥ ಸಾರ್ವಕಾಲಿಕ ಬೇಡಿಕೆಯುಳ್ಳ ಪುಸ್ತಕಗಳನ್ನು ಆರ್ಥಿಕ ಅಪಯಶಸ್ಸಿನ ನೆಪದಲ್ಲಿ ಪುನರ್ಮುದ್ರಣ ಕಾಣಿಸದೇ ಉಳಿದಿದೆ. ಹಾಗೆಂದು ಸುಮ್ಮನೆ ಕುಳಿತಿಲ್ಲ. 800 ಪುಟಗಳ ಸಾದಾ ಮುದ್ರಣ, ಆ ತೂಕಕ್ಕೆ ಕಳಪೆ ಹೊದಿಕೆಯಲ್ಲಿ ಬತ್ತೀಸ ಪುತ್ತಳಿ ಎಂಬ ಹೊಸ ಪುಸ್ತಕ ಪ್ರಕಟಿಸಿದ್ದಾರೆ. ಅದಕ್ಕೋ 225 ಮಹಾಬೆಲೆ. ಇಲ್ಲಿ ಹೋಲಿಕೆಗೆ ಡಿ ವಿ ಕೆ ಮೂರ್ತಿ ಪ್ರಕಾಶನದ ಶ್ರೀ ಕರ್ನಾಟಕ ಭಕ್ತ ವಿಜಯ ಉಲ್ಲೇಖಿಸಲೇಬೇಕು. 580 ಪುಟ ಕ್ಯಾಲಿಕೋ ಮತ್ತು ಹೊಳಪು ಕಾಗದದ ಹೊದಿಕೆಯಾಗಿಯೂ ಬೆಲೆ ರೂಪಾಯಿ 40 ಮಾತ್ರ. ಪ್ರಸಾರಾಂಗ ಹೇಗಾದರೂ ಹಣ ಮಾಡುವ ಮಟ್ಟಕ್ಕಿಳಿದಿದೆ. ಹಿಂದಿನವರು ನ್ಯಾಯ ಬೆಲೆಗೆ ತಂದ ಪುಸ್ತಕಗಳನ್ನು ಸಾಹಿತ್ಯ ಸಮ್ಮೇಳನದಂಥ ಜಾತ್ರೆಗಳಿಗೆ ಹೊತ್ತೊಯ್ದು ಅರ್ಧ ಬೆಲೆಗೆ ಮಾರಿ ಹಣ ಮಾಡುವಷ್ಟು ದಿವಾಳಿ ಎದ್ದಿದೆ. ವಿಶ್ವಕೋಶದ ಸಂಪುಟಗಳಿಗೆ ಪ್ರಕಟಣಾಪೂರ್ವ ಹಣ ಪಡೆದು ನಿಧಾನ ದ್ರೋಹ ಎಸಗುತ್ತಿರುವುದಕ್ಕೆ ಬಳಕೆದಾರರ ನ್ಯಾಯಮಂಡಳಿಯಲ್ಲಿ ಅಪರಾಧಿಯಾಗಿಯೂ ನಿಂತಿದೆ. ಆದರೂ ನಡೆಯುವ ಇಂಥ ಸಮಾರಂಭಗಳು ಜ್ಞಾನಯಜ್ಞವೇ, ವಾಮಾಚಾರವೇ, ಗಂಜಿ ಕುಡಿಯುವವನ ಮೀಸೆಗೆ ಅಂಟಿದ ಗಂಧಶಾಲಿ ಅಗುಳು. ಇದು 14/2/1991 ಉದಯವಾಣಿಯಲ್ಲಿ ಪ್ರಕಟವಾದ ಪತ್ರ.